ಮುಖ್ಯವಾಹಿನಿ, ಸಮಯ 6:51. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿತೆ, ಧ್ವನಿ ಪಿ ಕಾಳಿಂಗರಾವ್. ಆಕಾಶವಾಣಿ ಹೊಸಪೇಟೆ FM ಕೇಂದ್ರ ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು. ಕೇಳೋಣ ಕೃಷಿ ಗೀತೆಗಳನ್ನು.

ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀರು ಹೋಗಕ ಬಿಡಬಾರದು ನೀರು ಹೋಗಕ ಬಿಡಬಾರದು

ಬೇಡಿಕೆ ಕಡಿಮೆಯಾಗುವ ಬರೋಣ ಬರ್ತೀಯ ಚಂದಿರನೆಡೆಗೆ ಚಂದಿರನೆಡೆಗೆ